ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಇದು ಆಕಾಶವಾಣಿ ಭದ್ರಾವತಿ. ಕೃಷಿರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದೇಸಿ ಹಸುಗಳ ಪಾಲನೆ ಮತ್ತು ಗೋ ಉತ್ಪನ್ನಗಳ ಮೌಲ್ಯವರ್ಧನೆ ಈ ಕುರಿತು ಎಸ್ವಿ ರವೀಂದ್ರ ಕಾಮತ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಹೆಚ್ ಎನ್ ಸುಬ್ರಹ್ಮಣ್ಯ. ರೈತ ಬಂಧವರೇ, ಸಾಗರ ಸಮೀಪ ಇರುವಂತಹ ಗೆಣಸಿನ ಕುಣಿಯ ಗೋ ಸ್ವರ್ಗಕ್ಕೆ ಬಂದಿದ್ದೀವಿ. ಏನು ಗೋಸ್ವರ್ಗ ಅಂತೇಳಂದ್ರೆ ಅನ್ನುವಂತ ಆಶ್ಚರ್ಯ ಆಗ್ಬೋದಲ್ಲ. ಸುಮಾರು 250 ಹೆಚ್ಚು ದೇಸಿ ಹಸುಗಳಿವೆ ಇಲ್ಲಿ. ಎಲ್ಲವೂ ಸಹ ಹಾಲು ಕರೆಯುವಂತಹ ಹಸುಗಳೇನೆ, ಇನ್ನು ಕೆಲವು ಕರು ಹಾಕ್ಲಿಕ್ಕಿದ್ದಾವೆ. ಅಂತಹ ಒಂದು ಸುಂದರವಾದ ವಾತಾವರಣ ಈ ಗೆಣಸಿನ ಕುಣಿಯ ಶ್ರೀ ವಿಠಲ ಡೈರಿ ಫಾರಂ. ಇದರ ನಿರ್ವಹಣೆ ಮಾಡ್ತಾ ಇರುವಂತವರು ಶ್ರೀಯುತ ಎಸ್ ವಿ ರವೀಂದ್ರ ಕಾಮತ್ ಅವರು. ಅವರನ್ನು ಮಾತಾಡ್ತಾ ಈ ಗೋಸ್ವರ್ಗದ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ರವೀಂದ್ರ ಕಾಮತ್ ಅವರ. ನಮಸ್ಕಾರ ರವೀಂದ್ರ ಕಾಮತ್ ಅವರೇ. ನಿಮ್ಗೆ ಈ ರೀತಿಯಾದಂತಹ ದೇಸಿ ತಳಿಗಳನ್ನೇ ಸಾಕ್ಬೇಕು, ಇದರ ಹಾಲನ್ನು ಮಾರಾಟ ಮಾಡಬೇಕು ಅನ್ನುವಂತ ಕಲ್ಪನೆ ಬಂದಿದ್ದು ಯಾವಾಗ? ಆಕ್ಚುಲಿ ದೇಸಿ ತಳಿ ಹಸುವಿಂದು ಇದು ನಮ್ಮ ರಾಮಚಂದ್ರಪುರ ಮಠದ ಇನ್ಸ್ಪಿರೇಷನ್ ಇಂದ ನಮ್ಗೆ ಆಗಿದ್ದು. ನಾವು ಹಸು ಅಂದ್ರೆ ಎಲ್ಲ ಒಂದೇ ಅಂತ ತಿಳ್ಕೊಂಡಿದ್ವಿ. HF ಹಸುನು ಹಸುನೇ, ಇದು ಹಸು ಅಂದ್ರು. ಆದ್ರೆ ಯಾವಾಗ ರಾಮಚಂದ್ರಪುರ ಮಠ ನಾವು ಒಂದು ವಿಸಿಟ್ ಮಾಡಿದ್ವಿ, ಮತ್ತೆ ದೇಸಿ ತಳಿದ ಅದರಲ್ಲಿರ್ತಕ್ಕಂತ ಮಹತ್ವನ ನಾವು ಯಾವಾಗ ಗೊತ್ತಾಯ್ತು ಅಲ್ಲಿಂದ, ಅದ್ರ ನಂತರ ಅದ್ರ ಬಗ್ಗೆ ಜಾಸ್ತಿ ನಾವು ಗಮನ ಕೊಡ್ಬೇಕು ಅಂತ ತಿಳ್ಕೊಂಡ್ವಿ. ಆಕ್ಚುಲಿ ಅದ್ರಲ್ಲಿ ಎರಡು ಬೇರೆ ಬೇರೆ ವಿಧ ಇದೆ. ಹಾಲು ಜಾಸ್ತಿ ಕೊಡೋದು ಒಂದೇ ಉದ್ದೇಶ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅದು ಬಿಟ್ಟು ಇವೇನ್ ನಮ್ಮ ದೇಶಿ ತಳಿ ಹಸುವಿನ ಗೋ ಮೂತ್ರಕ್ಕಿಷ್ಟು ಶಕ್ತಿ ಇದೆ, ಆದ್ರೆ ಸಗಣಿಲಿ ಅಷ್ಟು ಮಹತ್ವ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಅದಿದ್ರೆ ಇಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ ಎಷ್ಟೋ. ಇವನ್ ನಾನೇ ಸ್ವಂತ ಉದಾಹರಣೆ, ನನಗಿರ್ತಕ್ಕಂತ ಥೈರಾಯ್ಡ್ ಪ್ರಾಬ್ಲಮ್ ನನಗೆ ಈ ದೇಶಿ ಹಸುವಿನ ಗೋಮೂತ್ರನ ರೆಗ್ಯುಲರ್ ಸೇವನೆ ಮಾಡೋದ್ರಿಂದ ಕಡಿಮೆ ಆಗಿರೋದು ನಾನು ಸ್ವಂತ ಕಂಡ್ಕೊಂಡಿರೋದ್ರಿಂದ ಇದ್ರ ಮಹತ್ವ ನಮ್ಗೆ ಜಾಸ್ತಿ ಗೊತ್ತಾಗಿ ನಾ ಅದ್ರ ಬಗ್ಗೆ ಹೆಚ್ಚು ಆದಷ್ಟು 6-7 ವೆರೈಟೀಸ್ ಇದೆ ನಮ್ಮ ಹತ್ರ ಈಗ ದೇಶಿ ತಳಿಯಲ್ಲಿ. ಕಾಂಕ್ರೀಜ್ ಇದೆ, ಶಾಹಿವಾಲ್ ಇದೆ, ಆಮೇಲೆ ಗೀರ್ ಇದೆ. ಅದರಲ್ಲಿ ಗೀರಲ್ಲೇ ಸುಮಾರು ಬೇರೆ ಬೇರೆ ಪ್ರಾದೇಶಿಕ ಅನುಸಾರವಾಗಿ ಬೇರಿರ್ತಕ್ಕಂತ ಬೇರೆ ಬೇರೆ ಪ್ರಭೇದಗಳು ಅದನ್ನು ನಾವು ಒಂದು ಇದರಲ್ಲಿ ತಗೊಂಡಿದ್ದೀವಿ. ಆ ರೀತಿ ಎಲ್ಲಾನು ತಗೊಂಡಿದ್ದೀವಿ. ಕಾಮತ್ರೆ, ನಾವೆಲ್ಲ ಒಂದು 5-6 ಹಸುಗಳನ್ನೇ ಸಾಕೊಳ್ಳೋದು ಕಷ್ಟ ಕಣ್ರಿ. ಸುಮಾರು 250 ಹೆಚ್ಚು ಹಸುಗಳಿವೆಯಲ್ಲ, ಇದನ್ನೆಲ್ಲ ಮೇಂಟೆನೆನ್ಸ್ ಹೆಂಗೆ? ಅವುಗಳಿಗೆ ಹುಲ್ಲು ಹುಲ್ಲೇ ಒಂದ್ ದೊಡ್ಡ ಸಮಸ್ಯೆ. ಮತ್ತೆ ಅದ್ರ ಜೊತೆಗೆ ಬೇರೆ ಆಹಾರಗಳು, ಹಸಿರು ಹುಲ್ಲು ಕೊಡಬೇಕು, ಮತ್ತೆ ಅವುಗಳ ಆರೋಗ್ಯ ನೋಡ್ಕೊಳ್ಬೇಕು. ಹೇಗೆ ನಿರ್ವಹಣೆ ಮಾಡ್ತೀರಿ? ಆಕ್ಚುಲಿ ನಾವು ಹಸಿ ಹುಲ್ಲು ತುಂಬಾ ಅವಶ್ಯಕತೆ ಹೌದು. ಹಸಿ ಹುಲ್ಲು ಇದ್ದಷ್ಟು ಅದ್ರದ್ದು ಆಹಾರ ಆರೋಗ್ಯ ಮತ್ತೆ ಎರಡೂ ಅದು ಮೇಂಟೈನ್ ಆಗುತ್ತೆ. ಅದಕ್ಕೆ ಎಷ್ಟೋ ಪ್ರಾಬ್ಲಮ್ಗಳು ನಾವು ಕೊಡ್ತಕ್ಕಂಥ ಫುಡ್ಡಿನೇ ಕಡಿಮೆ ಮಾಡಬಹುದು. ಸರಿಯಾದ ಆಹಾರ ಇದ್ರೆ ಅದಕ್ಕೆ ನಾವು ಮೇಂಟೆನೆನ್ಸ್ ಅಥವಾ ಏನು ನಾವು ವೈದ್ಯಕೀಯ ಖರ್ಚುಗಳಿದೆ ಆದಷ್ಟು ಕಡಿಮೆ ಆಗ್ಬೋದು. ನಾವು ಅದ್ರ ಉದ್ದೇಶಕ್ಕೋಸ್ಕರನೇ ಈ ಹೈಡ್ರೋಪೋನಿಕ್ ನ ನಾವು 4-5 ವರ್ಷದಿಂದನೇ ಒಂದು ಪ್ರತಿ ದಿವಸ 2 ಟನ್ ಉತ್ಪಾದನೆ ಮಾಡತಕ್ಕಂತ ಮಿಷಿನ್ ನಮ್ಮ ಹತ್ರ ಇದೆ. ಆಕ್ಚುಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದನ್ನ ನಾವು ವಾಪಸ್ ರೀಸ್ಟಾರ್ಟ್ ಮಾಡ್ತಾ ಇದೀವಿ. ಅದರಲ್ಲಿ ಮೊಳಕೆ ಬಂದು ಮೊಳಕೆ ಕೊಡ್ತಕ್ಕ ಇರ್ತಕ್ಕಂಥ ಫುಡ್ಡು ಮತ್ತೆ ಒಂದು ವಾರದಲ್ಲಿ ಸಿಗತಕ್ಕಂತ ಫುಡ್ ಮತ್ತೆ ಹಸಿರು ಫುಡ್ ಆಗಿರೋದ್ರಿಂದ ಅದು ಬಾಡಿಗೆ ತುಂಬಾ ನ್ಯೂಟ್ರಿಷಿಯಸ್ ಇದಾಗಿ ಅದ್ರ ಜೊತೆಗೆ ನಾವು ಕೊಡ್ತಕ್ಕಂತ ಒಣ ಹುಲ್ಲು ಸ್ವಲ್ಪ ಕೊಟ್ಟು ಸಾಕು. ಇದೊಂದು ಭಾರಿ ಒಳ್ಳೆ ಫುಡ್ ಅಂತ ನಮ್ಗೆ ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ. ಶಿವಮೊಗ್ಗದ ನಮ್ಮ ಸೈನ್ಸ್ ಸೈಂಟಿಸ್ಟ್ ಗಳು ಅದನ್ನ ಖಂಡಿತ ಯೂಸ್ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನಮ್ಗೆ ಇಲ್ಲಿ ಸುತ್ತಮುತ್ತ ಹತ್ರ ಒಂದು 300-400 ಜನ ರೈತರು ನಮ್ಮ ಜೊತೆ ಇದ್ ಮಾಡ್ಕೊಂಡಿದ್ದಾರೆ. ಈ ಜೋಳನ ಬೆಳೆದು 80 ದಿವಸಕ್ಕೆ ನಮ್ಗೆ ಅವರು ಕಟ್ ಮಾಡಿ ನಾವು ಟ್ರ್ಯಾಕ್ಟರ್ ಮತ್ತೆ ಗಾಡಿ ಕಳಿಸ್ತೀವಿ, ಅವ್ರು ಚಾಪ್ ಮಾಡಿ ಕೊಡ್ತವೆ. ನಾವು ಅದನ್ನ ಹಾಕೋದ್ರಿಂದ ಆಕ್ಚುಲಿ ಈಗಿನ ಸದ್ಯದ ಮಟ್ಟಿದವರೆಗೂ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ ಮೇವಿಗೆ. ಆದ್ರೆ ಒಣ ಹುಲ್ಲು ಸಿಗ್ತಾ ಇದೆ. ಈಗ ನಾವು ಸುತ್ತಮುತ್ತ ಹತ್ರ ಒಂದು 300 ಜಾಸ್ತಿನೇ ಎಲ್ಲರ ಹತ್ರ ನಾವು ಅವರು ನಮಗೋಸ್ಕರನೇ ಬೆಳೀತಾರೆ. ವರ್ಷದಲ್ಲಿ 2 ಸರಿ ಇಲ್ಲ 3 ಸರಿ ಬೆಳೆದಿದ್ದು ಒಂದು ಉದಾಹರಣೆಗಳಿದಾವೆ. ನಮಗೋಸ್ಕರನೇ ಬೆಳೀತಾ ಇದಾರೆ. ಅವ್ರಿಗೆ ಇನ್ನೊಂದು ರೀತಿ ಯಾವ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಮ್ಗೆ ಜೋಳ ಕೊಡೋದ್ರಲ್ಲಿ 80 ದಿವಸಕ್ಕೇನೆ ನಮ್ಗೆ ಜೋಳ ಕೊಟ್ಬಿಡ್ತಾರೆ. ಅವರು ವಿತ್ ಜೋಳದ ಕಾಂಡದ ತನಕ ಕೊಡೋದ್ರಿಂದ ಅವ್ರಿಗೆ ಏನ್ ತೊಂದರೆ ಏನಿಲ್ಲ ಅಂದ್ರೆ ಗಿಣಿ ಕಾಟ, ಮಂಗನ ಕಾಟ, ಹಂದಿ ಕಾಟ ಈ ತರದೆಲ್ಲ ಕಡಿಮೆ ಆಗಿ ಅವರು 80 ದಿವಸದ ನಂತರ ಏನಿದೆ ಅದು ಕೆಲವರು ತುಂಬಾ ಚೆನ್ನಾಗೂ ಬೆಳೀತಾರೆ. ಮೊದಲು ಶುಂಠಿ ಹಾಕಿ ಆ ಶುಂಠಿದೆ ಗೊಬ್ಬರ ಇರೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಬಂದಿದ್ದು ಉದಾಹರಣೆಗಳಿದಾವೆ. ಅವರು ಒಂದು ಪ್ಯಾಕೆಟ್ಗೆ ಇಲ್ಲ ಅಂದ್ರೆ 16-17 ಟನ್ ವರೆಗೂ ಬೆಳೆದು ಕೊಟ್ಟಿದ್ದು ಉದಾಹರಣೆನೂ ಇದಾವೆ ನಮ್ಗೆ. ಅವತ್ತಿನ ರೇಟ್ ಏನಿದೆ ಅದು ಕೊಡ್ತಾ ಇದೀವಿ ನಾವು ಅವರಿಗೆ. ಸೊ ಇದೊಂಥರ ನಾವು ವಿನ್ ಅಂಡ್ ವಿನ್, ನೀವು ವಿನ್ ಆಗಿ ನಾವು ವಿನ್ ಆಗ್ತೀವಿ ಆ ರೀತಿ. ಈಗ ಅಂದ್ರೆ ಮಳೆ ಬರುವಂತ ಸಂದರ್ಭಗಳಲ್ಲಿ ನಿಮ್ಗೆ ಹಸಿರು ಹುಲ್ಲು ಚೆನ್ನಾಗಿ ಸಿಗುತ್ತೆ, ಸಮೃದ್ಧಿಯಾಗಿ ಸಿಗುತ್ತೆ. ಇನ್ನು ಉಳಿದಂತೆ ಅದಕ್ಕೆ ಒಣ ಹುಲ್ಲೇ ಆಸರೆ ಆಗುತ್ತೆ, ಅದರ ಸಂಗ್ರಹ ಮತ್ತೆ ಅದಕ್ಕೆ ಏನಾರ ಮೌಲ್ಯವರ್ಧನೆ ಮಾಡಿ ಸೈಲೇಜ್ ಏನಾರ ಮಾಡಿದ್ರೆ ಹೇಗೆ? ನಾವು ಈ ಸರಿ ಅದನ್ನ ಯೋಜನೆ ಮಾಡಿದೀವಿ, ಸೈಲೇಜ್ ಫುಡ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಇಡತಕ್ಕಂಥದ್ದು ಅದು ತುಂಬಾ ಒಳ್ಳೇದು ಅಂತೇಳಿ ಇವ್ರು ನಮ್ಮ ಸೈಂಟಿಸ್ಟ್ ಗಳು ಹೇಳಿದ್ದಾರೆ. ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇದೀವಿ. ಈಗ ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಕೆಲವೊಂದು ಮಿಷನ್ ಗಳನ್ನ ಆಲ್ರೆಡಿ ನಾವು ನೋಡಿದೀವಿ. ಈ ಸರಿ ನಮ್ಮ 1-2-3 ಇದರಲ್ಲಿ ಮುಂದಿನ ಏನ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಿದೆ ಅದರಲ್ಲಿ ಅದಕ್ಕೆ ಅಂತ ಸ್ವಲ್ಪ ಅಮೌಂಟ್ ಎತ್ತಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಿಷನ್ ಗಳನ್ನ ತಗೊಂಡು ಅಟ್ಲೀಸ್ಟ್ ಈಗ ಅವೈಲೇಬಿಲಿಟಿ ಇರತಕ್ಕಂಥದ್ದು. ಸಹಜವಾಗಿ ಏಪ್ರಿಲ್ ಮೇ ಟೈಮಲ್ಲಿ ಒಂದು ಜೋಳ ಬೆಳೀತಾರೆ ನಮ್ಮ ಸೈಡಿನ ರೈತರುಗಳು, ಮತ್ತೆ ನೆಕ್ಸ್ಟ್ ಜೂನ್ ಜುಲೈ ಹಾಕಿದ್ದು ಅಕ್ಟೋಬರ್ ಟೈಮಲ್ಲಿ ಸಿಗುತ್ತೆ. ಸೊ 2 ಟೈಮ್ ಹೆವಿಯಾಗಿ ಸಿಗುತ್ತೆ. ನಮ್ಗೇನಾಗುತ್ತೆ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ನಮ್ಗೆ ಪಾಪ ಅವರು ಅಲ್ಲೂ ಕರೀತಾರೆ ಈ ಕಡೆನೂ ಕರೀತಾರೆ. ನಮ್ಗೇನಾಗುತ್ತೆ ಒಂದು ಮಿಷನ್ ಒಂದು ಗಾಡಿ ಇರೋದ್ರಿಂದ ಎಲ್ಲಾ ಕಡೆ ಹೋಗೋಕ್ಕೂ ಆಗುದಿಲ್ಲ. ಈ ತರದ ಏನಾದ್ರು ಓಟಾಯ್ತು ಅಂದ್ರೆ ಅಲ್ಲೇ ಸೈಲೇಜ್ ರೋಲ್ ಗಳ್ ಮಾಡಿ ಅಲ್ಲಿ ಸ್ಟಾಕ್ ಇಟ್ಟು ಅವ್ರ ಹತ್ರ ಒಂದೇ ಕಂಟಿನ್ಯೂ ಹೋಗ್ತಾ ಇರಬಹುದು. ಆಮೇಲೆ ಯಾವಾಗ ನಾವು ತಗೊಂಡ್ಬರ್ತೀವಲ್ಲ ಆವಾಗ ತೂಕ ಮಾಡಿ ಅವ್ರ ಜೊತೆ ಅವ್ರದ್ದು ನಮ್ದು ಬಿಸ್ನೆಸ್ ನ ಇದು ಮಾಡ್ಕೊಬಹುದು. ಈ ಯೋಜನೆ ನಾವು ಮಾಡ್ತಾ ಇದೀವಿ. ಸೊ ಇದೆಲ್ಲ ನಿಮ್ಮ ಅಣ್ಣನವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತದ್ದು. ಅವ್ರು ಎಲ್ಲಿರೋದು? ಬೆಂಗಳೂರಲ್ಲಿದೆ. ಅವ್ರ ಹೆಸರು ವೆಂಕಟೇಶ್ ಕಾಮತ್ ಅಂತ ಹೇಳಿ. ನಾವೆಲ್ಲ ಇದು ಸಾಗರದಲ್ಲೇ ಅವ್ರು ಓದೋಗಿದ್ದು. ಅಣ್ಣವರವರು ಇಲ್ಲೇ ಎಲ್ ಬಿ ಕಾಲೇಜಲ್ಲಿ ಅವರು ಡಿಗ್ರಿ ಕಂಪ್ಲೀಟ್ ಮಾಡಿ ಬೆಂಗಳೂರಿನಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಂಪ್ಲೀಟ್ ಮಾಡಿ ಅಲ್ಲಿ. ಅವ್ರಿಗೇನಂದ್ರೆ ಒಂದೇ ಉದ್ದೇಶ, ಆದಷ್ಟು ಜನ ಏನು ಇಲ್ಲಿಂದ ವಾಪಸ್ ಹೋಗ್ತಾ ಇದಾರೆ. ಯುವಕರು ಹಳ್ಳಿ ಬಿಟ್ಟು ದೂರ ದೂರ ತಮ್ಮ ತಂದೆ ತಾಯಿಗಳನ್ನ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟು ನೆಗ್ಲೆಕ್ಟ್ ಮಾಡಿ ಏನೋ ಬೆಂಗಳೂರಿನ ಮಾಯೆ ಅಥವಾ ಮುಂಬೈ ಡೆಲ್ಲಿ ಈ ತರದ ಮಾಯೆ ಅದನ್ನ ಬಿಟ್ಟು ಇದರಲ್ಲೇ ಸ್ವರ್ಗ ಇದೆ ಅನ್ನೋದನ್ನ ನಾವು ಫಸ್ಟ್ ನಾವು ಪ್ರೂವ್ ಮಾಡ್ಬೇಕು ಅನ್ನೋದು. ನೋಡಿ ಇಷ್ಟು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಇಂಥ ಒಳ್ಳೆ ವಾತಾವರಣ ಈ ತರ ಶಾಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಮ್ಗೆ ಜೀವ ಹೋದ್ರೂ ಸಿಗದೆ. ಈವನ್ ಮಧ್ಯರಾತ್ರಿ 12 ಗಂಟೆ ಪೊಲ್ಯೂಷನ್ ಪ್ಲಸ್ ನಾಯ್ಸ್ ಪೊಲ್ಯೂಷನ್ ಇರ್ತದೆ. ನಾ ತುಂಬಾ ವರ್ಷ ಅಲ್ಲೆಲ್ಲ ಇರೋದ್ರಿಂದ ನಮ್ಗೆ ಅದ್ರದ್ದು ಸ್ವಂತ ಅನುಭವ ಇದೆ. ಇದನ್ನ ನಾವು ನಿಜವಾಗ್ಲೂ ನೀವು ಏನ್ ಗೋಸ್ವರ್ಗ ಅಂತ ಹೇಳಿದ್ರಿ, ನಿಜವಾಗ್ಲೂ ಹೌದು. ಒಂಥರ ಗೋಸ್ವರ್ಗನೂ ಹೌದು, ನಿಜವಾದ ಸ್ವರ್ಗನೂ ಹೌದು. ಇದು ಇದರಲ್ಲೇ ನಮ್ಗೆ ನಿಜವಾಗ್ಲೂ ತುಂಬಾ ತೃಪ್ತಿ ಇದೆ. ನಾವು ಪ್ರತಿಯೊಂದು ಹಸುಗೂ ಅದು ಒಂದೊಂದ್ಸರಿ ಬೇರೆ ಬೇರೆ ಇದರಿಂದ ಕೆಲವು ಟೈಮ್ ಹಾಲು ಕಡಿಮೆ ಕೊಡ್ತದೆ. ಒಂದು ಈ ಇದ್ರ ಟೈಮಲ್ಲಿ ಎಸ್ಪೆಷಲಿ ಈ ತರ ಚಳಿಲಿ ಮತ್ತೆ ತುಂಬಾ ಸೆಕೆಗಾಲದಲ್ಲೂ ಒಂದ್ ಸ್ವಲ್ಪ ಕಡಿಮೆ ಇಡುತ್ತೆ. ನಾವು ಅದನ್ನ ಸಮಭಾವದಲ್ಲಿ ತಗೊಳ್ತೀವಿ. ಒಂದು ಬೆಳಗ್ಗೆ ಜಾಸ್ತಿ ಕೊಡ್ತವೆ, ಸಂಜೆ ಕಡಿಮೆ ಕೊಡ್ತವೆ. ನಮ್ ಕೈಲಿ ಆದಷ್ಟು ಅದಕ್ಕೆ ಡಾಕ್ಟರ್ಗಳನ್ನ ಕರೆಸಿ ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದು ಅದನ್ನು ಇನ್ನೂ ಒಂದು ಹೊಸ ಸಿಸ್ಟಮ್ ಮಾಡಿ ಆ ಕಿವಿಗೆ ನಾವು ಇದ್ ಮಾಡಿಸ್ತಾ ಇದೀವಿ RFID ಅಂತೇಳಿ. ಅದ್ರ ತ್ರೂ ಅದಕ್ಕೆ ಏನಾದ್ರೂ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದನ್ನ ನೋಡೋ ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಬೇಕು ಅಂತ ಇದೀವಿ ಈಗ ಸದ್ಯದಲ್ಲಿ. ಈಗ ಹೊಸದಾಗಿ ಎಲ್ಲಾ ಹಸುಗಳಿಗೂ ಸಹ ಏರ್ ಟ್ಯಾಗ್ ಅಂತ ಹೇಳಿ ಅಂದ್ರೆ ಅದಕ್ಕೊಂದು ಆಧಾರ್ ನಂಬರ್ ಟೈಪ್ ಇಲಾಖೆಯವರು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಮಾಡಿಸಿದ್ರೆ ಮಾಡಿಸಿದ್ವಿ ಮತ್ತೆ ಅದು ಇರ್ಲೂಬೇಕು ಖಂಡಿತವಾಗಿಯೂ. ಯಾಕೆಂದ್ರೆ ಒಬ್ಬ ರೈತನ ಹತ್ರ ಎಷ್ಟು ಹಸು ಇದೆ ಅನ್ನೋದು ಅವ್ರ ಗಣತಿ ಪ್ರಕಾರ ತಗೊಳ್ತಾ ಇದಾರೆ ಅಂತ ಹೇಳಿದ್ಮೇಲೆ ನಮ್ಮ ಒಬ್ಬ ನಾಗರಿಕನಾಗಿ ಹೋಗಿ ಅದಕ್ಕೇನು ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋದು ನಾವು ಕೊಟ್ಟಿದೀವಿ. ನಾವು ಅದ್ರ ಜೊತೆಗೆ ಪ್ರತಿಯೊಂದು ಹಸುಗೂ ಇನ್ಶೂರೆನ್ಸ್ ಮಾಡಿಸಿದ್ವಿ. ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಲೇಬೇಕು, ಯಾಕೆಂದ್ರೆ ಅವು ಯಾವುದೇ ಹಠಾತ್ ಏನೇ ಆಗೋ ಚಾನ್ಸ್ ಇರುತ್ತೆ. ರಾತ್ರಿ ತುಂಬಾ ಚೆನ್ನಾಗಿರ್ತವೆ, ಬೆಳಗ್ಗೆ ಆದ ಕೂಡಲೇ ಅದು ಏನೋ ವೈದ್ಯಕೀಯ ಇದರಲ್ಲಿ ಏನೋ ತೊಂದರೆ ಆಗಿರೋ ಚಾನ್ಸ್ ಇರುತ್ತದೆ. ಅದು ಒಂದು ಹಸುವಿನ ಕಾಸ್ಟ್ ಒಂದು ಬರ್ಸಕ್ ಆಗದೆ ಇರೋಷ್ಟು ಇದಾಗತ್ತೆ. ಆದ್ರೆ ಇನ್ಶೂರೆನ್ಸ್ ಮಾಡಿರೋದು ಕಂಪಲ್ಸರಿ ತುಂಬಾ ಒಳ್ಳೆ ಇದು, ನಾವು ಮಾಡಿಸಿದೀವಿ. ಕಾಮತ್ರೆ, ತಾವು ಮಾತಾಡ್ತಾ ಹೇಳಿದ್ರೆ ಹಸುಗಳಿಗೆ ಬರುವಂತಹ ಸಾಕಷ್ಟು ಕಾಯಿಲೆಗಳನ್ನ ನಾವು ಆಹಾರ ಕೊಡೋ ವಿಧಾನದಲ್ಲಿ ಮತ್ತೆ ಆಹಾರ ಕೊಡುವಂತಹ ಕ್ರಮಗಳಲ್ಲಿ ನಾವು ತಡೆಗಟ್ಟಬಹುದು ಅಂತ, ಹೇಗೆ ಅದು? ಕೆಲವೊಂದ್ಸರಿ ಅದಕ್ಕೆ ಹೊಟ್ಟೆ ಒಳಗೆ ಈ ನೀವು ಸೈಲೇಜ್ ಫುಡ್ ಅಲ್ಲಿ ಕೆಲವೊಂದು ಕಲ್ಚರ್ ತ್ರೂ ಬರೋದ್ರಿಂದ ಅದ್ರಲ್ಲಿ ಕೆಲವೊಂದು ಹಾರ್ಮೋನ್ ನ ಉತ್ಪತ್ತಿ ಮಾಡುತ್ತೆ, ಅದು ಡೈಜೆಸ್ಟ್ ಸರಿ ಮಾಡುತ್ತೆ. ಯಾವಾಗ ಡೈಜೆಷನ್ ಸರಿಯಾಗಿಲ್ಲ ಅಂದ್ಕೊಳ್ಳೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಒಣ ಹುಲ್ಲನ್ನ ಒಂದು ಲಿಮಿಟ್ ಪ್ರಕಾರ ಕೊಡಬೇಕು ಅನ್ನೋದು ಹೌದು, ಆದ್ರೆ ಅದೇ ಅತಿ ಆದ್ರೆ ಅದೇ ಒಂಥರ ಅದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಪ್ರಮಾಣನ ಕಡಿಮೆ ಮಾಡ್ತಾ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಸ್ಥಳೀಯ ಡಾಕ್ಟರ್ಗಳು. ಇದನ್ನ ನಮ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಇವೆಲ್ಲ ಗೊತ್ತಿರಲಿಲ್ಲ ಮೊದಲು. ಆದಷ್ಟು ಹಸಿ ಮೇವು ಕೊಡಬೇಕು ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಏನಾದ್ರು ವ್ಯತ್ಯಾಸ ಆಯ್ತು, ಸತತವಾಗಿ ಆಯ್ತು ಅಂದ್ರೆ ಅದ್ರ ಬಾಡಿ ಡೌನ್ ಆಗುತ್ತೆ, ಅದ್ರ ಬಾಡಿ ಡೌನ್ ಆದ ಕೂಡಲೇ ಆಟೋಮೆಟಿಕ್ ಕೆಲವೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಆದ್ರಿಂದ ಎರಡು ಬ್ಯಾಲೆನ್ಸ್ ಇರಬೇಕು, ಒಣ ಹುಲ್ಲು 20-25%, 70-75%, ಹಸಿ ಹುಲ್ಲು ಕಂಪಲ್ಸರಿ ಬೇಕಾಗತ್ತೆ. ಮತ್ತೆ ಕೊಡ್ತಕ್ಕಂಥ ಫುಡ್ ಅಂದ್ರೆ ದ್ವಿದಳ ಧಾನ್ಯ, ಏಕದಳ ಧಾನ್ಯ ಮತ್ತೆ ಇನ್ನು ಉಳಿದ ಐಟಮ್ 35-35+25 ಇದ್ರ ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಏನು ಕಾನ್ಸಂಟ್ರೇಟೆಡ್ ಫುಡ್ ಅಂದ್ರೆ ಹಿಂಡಿ ಅಂತ ಹೇಳ್ತೀವಿ, ಅದು ಏಕದಳ ಧಾನ್ಯ, ದ್ವಿದಳ ಧಾನ್ಯ ಮತ್ತೆ ಇದ್ರದ್ದು ಮೂರನೇದು ಗೋಧಿ ಭೂಸ ಈ ತರದ ಎಲ್ಲದ್ದು ಸೇರಿಸಿ ಮಿಕ್ಸ್ ಮಾಡಿ ಬ್ಯಾಲೆನ್ಸ್ಡ್ ಫುಡ್ ಕೊಡೋದು ಒಳ್ಳೇದು. ಉಪ್ಪು ಅದ್ರ ಜೊತೆಗೆ ಕ್ಯಾಲ್ಸಿಯಂ ಪೌಡರ್ ಅದು ಸಜೆಸ್ಟ್ ಮಾಡಿದಾರೆ ಅವ್ರು ನಮ್ಗೆ, ಅದ್ರ ಪ್ರಕಾರ ಕೊಡೋದು. ಅದನ್ನ ಕಂಪಲ್ಸರಿ ಕೊಟ್ರೆ ಎಷ್ಟೋ ಬರ್ತಕ್ಕಂಥ ಅದು ವೀಕ್ನೆಸ್ ಬರೋದನ್ನ ಮೂಲತಃ ಅದನ್ನ ಕಂಟ್ರೋಲ್ ಮಾಡಬಹುದು. ಈಗ ನೀವು ಹೊರಗಡೆ ರಾಜ್ಯದಿಂದ ತಂದಿರುವಂತಹ ಹಸುಗಳು ಈಗ ಮಲೆನಾಡಿನ ಭಾಗಕ್ಕೆ ಹೊಂದ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ದಿವಸಗಳಲ್ಲಿ ಅಂತ ಹೇಳ್ತಾರೆ, ಕೆಲವೊಂದು ಹಸುಗಳು ಸಾಯಲೂಬಹುದು ಅಂತ, ಆತರ ಸಮಸ್ಯೆಗಳು ಏನಾದ್ರು ಬಂದಿತ್ತ? ಹೌದು, ಕೆಲವೊಂದ್ಸರಿ ಅದನ್ನ ನಿಜ ಹೇಳ್ಬೇಕು ಅಂದ್ರೆ ಸರಿಯಾಗಿ ಅದನ್ನ ಯಾವ್ದಾದ್ರು ಅಥರೈಸ್ಡ್ ಅಂದ್ರೆ ಡಾಕ್ಟರ್ಗಳು ಅಥವಾ ಈ ತರದವ್ರ ತ್ರೂ ತೋರಿಸ್ಕೊಂಡು ತಗೊಂಡ್ ಬರೋದೇ ಒಳ್ಳೇದು, ಹೊರ ರಾಜ್ಯದಿಂದ ಅಥವಾ ದೂರದಿಂದ ತರ್ತಕ್ಕಂಥದ್ದು. ನಮ್ಮ ಮಲೆನಾಡಿಗೆ ನಮ್ಮದೇ ಆದ ಒಂದು ವೈಶಿಷ್ಟ್ಯತೆ ಇದೆ, ಇಲ್ಲಿ ಚಳಿ ಮತ್ತೆ ಬೇಸಿಗೆಗಾಲದಲ್ಲಿ ಬೇರೆ ಟೈಪ್ ವೆದರು. ಈ ವೆದರು ನಿಮ್ಗೆ ಈ ತರದ್ದು ಹಸುಗಳಿಗೆ ಅಷ್ಟು ಪೂರಕವಲ್ಲ. ಇದೇ ನಮ್ಮ ಹೊರಬಾದಿಂದ ಆ ಕಡೆ ಅಲ್ಲಿ ಒಂದು ಸ್ವಲ್ಪ ಡ್ರೈ ವೆದರ್ ಇದೆ, ಇಲ್ಲಿ ನಮ್ದು ಸ್ವಲ್ಪ ಕೋಲ್ಡ್ ವೆದರು. ಈ ವೆದರ್ಗೆ ಆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಹೌದು ಸ್ವಲ್ಪ ಕಡಿಮೆನೆ. ಆದ್ರೆ ಇಲ್ಲಿದು ವಾತಾವರಣಕ್ಕೆ ಒಂದು ವರ್ಷದ ನಂತರ ಹೊಂದ್ಕೊಂಡ್ಮೇಲೆ ಇವು ಸೆಟ್ ಆಗ್ತವೆ. ಅಲ್ಲಿ ತನಕ ಒಂದ್ ಸ್ವಲ್ಪ ಒಂದು ಚಳಿ, ಒಂದು ಮಳೆ, ಒಂದು ಬೇಸಿಗೆ ಕಳೆಯೋ ತನಕ ಅವಕ್ಕೆ ಅದರದೇ ಬಾಡಿಲಿ ಅದರ ಒಂದು ಸಮತೋಲನ ಕಾಪಾಡ್ಕೊಳ್ಳೋ ತನಕ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ, ಆಮೇಲೆ ಒಂದು ವರ್ಷದ ನಂತರ ಅದು ಹೊಂದ್ಕೊಳ್ತವೆ. ಮತ್ತೆ ಈ ಹಸುಗಳಿಗೆ ಸಾಮಾನ್ಯವಾಗಿ ಬರುವಂತಹ ಆರೋಗ್ಯ ತೊಂದರೆಗಳೇನು? ನಮ್ಗೆ ಈ ಮೊದಲಿನ ತರ ಈಗ ಬರ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ ಕೆಲವೊಂದೆಲ್ಲ ಫುಡ್ ಇನ್ ಇದು ಬ್ಯಾಲೆನ್ಸ್ ಆದ್ಮೇಲೆ ಕೆಲವೊಂದು ಸಾಮಾನ್ಯವಾಗಿ ಸಹಜವಾಗಿ ಬರೋದು ಅಂದ್ರೆ ಜ್ವರ ಬರೋದು, ಒಂದು ಕೆಚ್ಚಲು ಬಾವು. ಕೆಚ್ಚಲು ಬಾವನ್ನ ಯಾವಾಗ್ಲೂ ಆದಷ್ಟು ನೀಟಾಗಿ ಇಡೋದು ಭಾರಿ ಅವಶ್ಯಕತೆ ಇದೆ. ಯಾವ ಅದು ಎಲ್ಲಿ ಹಾಲು ಕರೆಯೋ ಜಾಗದಿಂದ ಹಿಡಿದು ಮತ್ತೆ ನಾವು ಆದ ಮಿಷನ್ ಯೂಸ್ ಮಾಡ್ತೀವಿ, ಮಿಷನ್ ಕಂಪಲ್ಸರಿ ವಾಶ್ ಮಾಡ್ತಾ ಇರಬೇಕು. ಮತ್ತೆ ಪ್ರತಿ ದಿವಸನು ಹಾಲು ಕರೆದಾದ್ಮೇಲೆ ಅದಕ್ಕೆ ಕೆಲವೊಂದು ಕೆಚ್ಚಲು ಭಾಗಕ್ಕೆ ನಾವು ಅದನ್ನ ಇದನ್ನ ಸಿಂಪಡಣೆ ಮಾಡ್ತೀವಿ, ಬಾಟ್ಲ್ ಥ್ರೂ ಅದಕ್ಕೆ ಅಪ್ಲೈ ಮಾಡ್ತೀವಿ. ಅದು ಮತ್ತೆ ಅವು ಮಲ್ಕೊಳ್ತಕ್ಕಂಥ ಜಾಗ ಆದಷ್ಟು ಡ್ರೈ ಇರಬೇಕು, ಇಲ್ಲ ಓಪನ್ ಆಗಿ ಬಿಡೋದು ಇನ್ನೂ ಒಳ್ಳೇದು. ನಾವು ಆದಷ್ಟು ಎಲ್ಲಾ ಕಡೆನೂ ಇನ್ನು ಮುಂದಿನ ಯೋಜನೆ ನಮ್ದು ಅದೇನೆ, ಹಸುಗಳನ್ನ ಆದಷ್ಟು ಕಟ್ಟದೆ ಸಾಕ್ಬೇಕು ಅನ್ನೋದು. ಕಟ್ಟಿ ಸಾಕೋದಕ್ಕಿಂತ ಕಟ್ಟದ ಸಾಕೋದೇ ಇಂಪಾರ್ಟೆಂಟ್. ಮಣ್ಣಿನ ನೆಲ, ಕಾಂಕ್ರೀಟ್ ನೆಲ ಹೌದು ಒಳ್ಳೇದು ಯಾವಾಗ ಮಳೆಗಾಲದಲ್ಲಿ, ಆದ್ರೆ ಬೇಸಿಗೆ ಮತ್ತೆ ಚಳಿಗಾಲದಲ್ಲೆಲ್ಲ ಅವು ಕಾಂಕ್ರೀಟ್ ನೆಲದಲ್ಲಿ ಅಥವಾ ಮಣ್ಣಿನ ನೆಲದಲ್ಲಿ ಓಡಾಡ್ಕೊಂಡಿರೋ ತರ ಇಡಬೇಕು ಅನ್ನೋದು ನಮ್ದು ಉದ್ದೇಶ. ಅದಕ್ಕೆ ಮುಂದೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸರಿ, ಇದಿಷ್ಟು ಹಸುಗಳ ನಿರ್ವಹಣೆ ಆಯ್ತು. ಈಗ ಹಾಲು, ಹಾಲಿಗೆ ಅದರದೇ ಆದ ಒಂದು ಮಾರ್ಕೆಟ್ ಮಾಡ್ಕೊಳ್ಬೇಕು, ಯಾಕೆಂದ್ರೆ ತಾವೇ ಹೇಳಿದ್ರೆ ಇದೊಂದು ವಿಶೇಷವಾದ ಹಾಲು ಅಂತ. ಆ ಹಾಲಿನ ಗುಣ ಯಾರಿಗೆ ಗೊತ್ತಿದೆ ಅವ್ರು ಮಾತ್ರ ಬಂದು ಹುಡ್ಕೊಂಡು ಬಂದು ಖರೀದಿ ಮಾಡ್ತಾರೆ. ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಏನ್ ಮಾಡ್ಕೊಂಡು? ಪ್ರೀಮಿಯಂ ಕೇಸರಿ ಅನ್ನೋ ನಮ್ದೇ ಸ್ವಂತ ಹಾಲಿನ ಇದು, ನಾವು ಬರೀ ಹಸು ಮಾತ್ರ ಸಾಕಿದೀವಿ. ಮತ್ತೆ ನಮ್ದು ಇದರಲ್ಲಿ ಎಲ್ಲಾ ಹಸುನ ಹಾಲೂನು ಇದೆ, ಅಂದ್ರೆ ನಮ್ದು ದೇಶಿ ತಳಿಯನ ಎಲ್ಲಾ ಹಸುಗಳು ಯಾವ್ಯಾವ ಹಸುಗಳಿದೆ ಎಲ್ಲಾ ಹಾಲು ಮಿಕ್ಸ್ ಮಾಡಿ ನಾವು ಪ್ಯಾಕ್ ಮಾಡ್ತಾ ಇದೀವಿ. ನಮ್ಮ ಹಾಲನ್ನ ನಾವು ಯಾವಾಗ ಕರೆದ ಕೂಡ್ಲೇನೆ ಅದನ್ನ ಪ್ರೊಸೆಸ್ ಮಾಡ್ಬಿಡ್ತೀವಿ, ಹೋಮೋಜನೈಸ್ ಪ್ಯಾಶ್ಚರೈಸ್ ಆಗಿ ಪ್ಯಾಕ್ ಆಗ್ಬಿಡುತ್ತೆ. ಆದ ಕೂಡಲೇ ನಾವು ಕೋಲ್ಡ್ ರೂಮಲ್ಲಿ ಇಟ್ಬಿಡ್ತೀವಿ. ಇದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಹಾಲು ಕರೆದ ಒನ್ ಅವರ್ ಒಳಗೆ ನಮ್ದು ಪ್ಯಾಕೆಟ್ ಆಗ್ಬಿಡುತ್ತೆ. ಈ ಹಾಲು ಭಾರಿ ಬೇಗ ಕೆಡುವಂಥದ್ದು, ಅದರಲ್ಲಿ ಬೇಗ ಬ್ಯಾಕ್ಟೀರಿಯಾಸ್ ಗ್ರೋತ್ ಆಗ್ತದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದಾಗೋದು ಭಾರಿ ಒಳ್ಳೇದು, ಎಸ್ಪೆಷಲಿ ಹಾಲು. ಹಾಗಾಗಿ ನಾವು ಅದನ್ನ ನಮ್ದು ಎರಡೂ ಇದೆ ನಮ್ಮಲ್ಲೇನೆ. ಸಾಮಾನ್ಯವಾಗಿ ಹಾಲು ಯಾರೋ ಬೇರೆ ರೈತರು ಮಾಡ್ತಾರೆ, ಈ ತರದೇ ಜಾಸ್ತಿ ಇರೋ ಎಲ್ಲಾ ಕಡೆ ಇರುತ್ತೆ. ಆದ್ರೆ ಇದು ನಮ್ದೇ ಹಾಲು, ಮತ್ತೆ ನಾವೇ ಬೇಗ ಪ್ಯಾಕ್ ಮಾಡ್ಬಿಡ್ತೀವಿ. ಸೊ ನಾವು ರೆಡಿ ಇರ್ತೀವಿ, ಹಾಲು ಕರೆದಾದ ಕೂಡಲೇ ಅದು ಏನು ನಾವು ಬಾಯ್ಲರ್ ಎಲ್ಲ ಆನ್ ಮಾಡ್ಕೊಂಡು ಪ್ಯಾಕಿಂಗ್ ಎಲ್ಲ ರೆಡಿ ಇರ್ತೀವಿ. ಸೊ ಅದು ಶ್ರೇಷ್ಠವಾದಾಗಿರುತ್ತೆ, ಕ್ವಾಲಿಟಿ ಅದ್ರದ್ದು ಇದಿರುತ್ತೆ. ಪ್ಯೂರ್ ಹಸು ಮಾತ್ರ ನಮ್ದು, ಎಮ್ಮೆ ಅಥವಾ ಇದ್ರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ. ನಮ್ದು ಹಸು ಯಾವುದೇ ಇವರು ತಗೊಂಡೋಗಿ ಪೂಜೆ ಮಾಡಬೇಕು ಅಂದ್ರೆ ಪೂಜೆ ಮಾಡಬಹುದು, ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಮೆಡಿಕಲ್ ಪರ್ಪಸ್ ಸಿಗ್ಬೇಕಾದ್ರೆ ಅದಕ್ಕೂ ಯೂಸ್ ಮಾಡ್ಬೇಕು ಅನ್ನೋದು. ಯಾಕೆಂದ್ರೆ ಎಮ್ಮೆ ಹಾಲು ಅಷ್ಟು ಇದಲ್ಲ ಅಂತ ಕೆಲವ್ರ ಭಾವನೆ, ಡಾಕ್ಟರ್ಗಳು ಹೇಳ್ಬೇಕಾದ್ರೂ ಆಯುರ್ವೇದಿಕ್ ಡಾಕ್ಟರ್ಗಳು ಹಸುವಿನ ಹಾಲನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಾಲು ಪ್ಯೂರ್ ಹಸುವಿಂದೆ, ಯಾಕೆಂದ್ರೆ ನಮ್ಮಲ್ಲಿ ಎಲ್ಲೂ ಒಂದು ಎಮ್ಮೆನು ಹಾಕಿಲ್ಲ ನಾವು, ಹಾಗೆ ಅದು ದೇಶಿ ತಳಿನೂ ಇರೋದ್ರಿಂದ ಒಳ್ಳೆಯ ಇದು ಅಂತ ನಮ್ಮ. ಸರಿ, ಹಾಲಿನ ಬೇಡಿಕೆ ಎಲ್ಲ ನಿಮ್ಮ ಸುತ್ತಮುತ್ತಲ ಇದೆಯಾ ಅಥವಾ ಹೊರಗಡೆ ಕಳಿಸ್ಕೊಡ್ತೀರ? ಹೌದು, ನಾವು ಬೆಂಗಳೂರಿಗೂ ಕಳಿಸ್ತಾ ಇದೀವಿ. ಬೆಂಗಳೂರಲ್ಲಿ ನಮ್ದೇ ಆದ ಕಸ್ಟಮರ್ಸ್ ಅವರಿಗೆ ನಮ್ಮ ಹಾಲು ಇಷ್ಟು ಇದಾಗಿದೆ ಅಂದ್ರೆ ಅವ್ರು ಒಂದ್ ವಾರ ಬೈ ಚಾನ್ಸ್ ಯಾವ್ದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಾಲು ಬರಲಿಲ್ಲ ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ, SMS ಕಳ್ಸ್ತಾರೆ, ದಯವಿಟ್ಟು ಬೇಗ ಸ್ಟಾರ್ಟ್ ಮಾಡಿ, ನಿಮ್ದು ಏನ್ ಪ್ರಾಬ್ಲಮ್ ಇದೆ ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ಈಗಿನ ತನಕ ನಮ್ಗೆ ಅದ್ರದ ಹಸುವಿನ ಹಾಲಿಂದ ಇದಿದೆ, ಮತ್ತೆ ನಮ್ದೇ ಕೆಲವೊಂದು ಪ್ರಾಬ್ಲಮ್ ಇಂದಾಗಿ ನಾವು ಅದನ್ನ ಜಾಸ್ತಿ ವಿಸ್ತರಣೆ ಮಾಡಕ್ ಆಗಿಲ್ಲ. ಈಗ ಹಾಲು ಎಷ್ಟು ಲೀಟರ್ ನೀವು ಹೊರಗಡೆ ಕಳಿಸ್ತಾ ಇದ್ದೀವಿ? ಒಂದು ವಾರಕ್ಕಿಲ್ಲ 150-200 ಲೀಟರ್ ಹಾಲನ್ನ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಒಂದು ವಾರದಲ್ಲಿ. ಮತ್ತೆ ಉಳಿದಿರ್ತಕ್ಕಂಥ ಹಾಲನ್ನ ನಾವು ಇತ್ತೀಚೆಗೆ ನಮ್ದೇ ಹೆಸರಿನಲ್ಲಿ ನಾವು ಸಿಹಿ ತಿಂಡಿಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ದೂಧ್ ಪೇಡ ಮತ್ತೆ ಬೆಂಗಾಲಿ ಸ್ವೀಟ್ಸ್ಗಳು ಈ ತರ ಇದನ್ನ ನಮ್ದು ಅಂದ್ರೆ ಕೆಲವೊಂದು ನಮ್ಮ ಹಾಲನ್ನ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಬಹುದು ಅನ್ನೋದು ಸಡನ್ ಯೋಜನೆ ಬಂದಿರೋದ್ರಿಂದ ನಾವು ಒಂದು 3-4 ತಿಂಗಳು ಈಚೆಗೆ ನಮ್ದು ಹಾಲಿನ ತುಪ್ಪದಿಂದ ಕೆಲವೊಂದು ಐಟಮ್ಗಳು ಮಾಡೋದು, ಮತ್ತೆ ನಮ್ಮ ಹಾಲಿನ ಇದರಿಂದ ಕೆಲವೊಂದು ಐಟಮ್ಗಳನ್ನು ಮಾಡೋದು ಇದನ್ನ ಶುರು ಮಾಡಿದ್ದೀವಿ. ಹಾಲನ್ನು ಪ್ಯಾಕೆಟ್ ಮಾಡ್ತಾ ಇದೀವಿ. ತುಪ್ಪಕ್ಕೂ ಏನಾದ್ರು ಬೇಡಿಕೆ ಇದೆಯಾ? ತುಪ್ಪಕ್ಕೆ ಬರೀ ಗೀರ ಹಸುವಿನ ತುಪ್ಪಕ್ಕೆ 1,800-2,000 ರೂಪಾಯಿವರೆಗೂ ಡಿಮಾಂಡ್ ಇದೆ ಬೆಂಗಳೂರಿನಲ್ಲಿ. ಅದಕ್ಕೆ ಬೇರೆ ಬಾಟ್ಲೆ ತರಿಸಿ ಅದಕ್ಕೆ ಬೇರೆ ಟೈಪ್ ಮಾಡಿ ಅದನ್ನ ಇದು ಮಾಡಬೇಕು ಅನ್ನೋದು ನಮ್ದು ಯೋಜನೆ. ಅದಕ್ಕೆ ಅವರಿಗೆ ಅದನ್ನ ಪ್ರಮಾಣೀಕರಿಸೋದಕ್ಕೂ ಅವಶ್ಯಕತೆ ಇದೆ, ಯಾಕೆಂದ್ರೆ ಆ ಹೆಸರಲ್ಲಿ ನಾವು ಬೇರೆ ಏನಾದರೂ ಕೊಟ್ಬಿಡೋ ಚಾನ್ಸಸ್ ಇರಬಾರ್ದು ಅಂತೇಳಿ. ಇದು ಖಂಡಿತವಾಗಿಯೂ ಗೀರ್ ಮತ್ತು ಕಾಂಕ್ರೀಜ್ ಮತ್ತು ಶಾಯಿವಾಲ ಹಸುವಿನ ಹಾಲಿನಿಂದ ತಯಾರಾಗಿರ್ತಕ್ಕಂಥ ತುಪ್ಪ ಅನ್ನೋದನ್ನ ಪ್ರಮಾಣೀಕರಿಸಿ ಅದನ್ನ ಸೇಲ್ ಮಾಡಬೇಕು ಅನ್ನೋದು ಯೋಜನೆನೂ ಇದೆ ನಮ್ದು. ಖಂಡಿತವಾಗಿ ಈಗ ಸಾಮಾನ್ಯವಾಗಿ ಗ್ರಾಹಕ ನೋಡೋದು ಅದನ್ನೇ, ಪ್ರಾಮಾಣೀಕರಿಸಿದ್ಯಾ, ಸರ್ಟಿಫೈಡ್ ಆಗಿದೆಯಾ ಅಂತ ನೋಡ್ತಾರೆ. ಹಾಗಿದ್ರೆ ಮಾತ್ರ ಗ್ಯಾರಂಟಿ ಅಂತೇಳಿ ಬಹುಶಃ ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕಮತೋರೆ, ಇದು ಶುರುವಾಗಿದ್ದು ಎಷ್ಟು ಹಸುಗಳಿಂದ? ಈಗ ಸುಮಾರು 150-ಕ್ಕೂ ಹೆಚ್ಚು ಇದೆ ಹಸುಗಳು. ಪ್ರಾರಂಭ ಮಾಡಿದಾಗ ಎಷ್ಟು ಹಸು ಇತ್ತು? ಅಷ್ಟು 3 ಹಸು ತಂದಿದ್ವಿ ನಾವು ಆ ಕಡೆ ಹಳೆ ಶೆಡ್. 2013 ನಾವು ಸ್ಟಾರ್ಟ್ ಮಾಡಿದ್ವಿ ಮಾರ್ಚ್ ಅಲ್ಲಿ, ಅವಾಗ ಬರೀ 3 ಹಸು ಇತ್ತು ನಮ್ಮ ಹತ್ರ. ಆಮೇಲೆ ನಾವೊಂದು 25 ಹಸು ಫಸ್ಟ್ ಸಾಕು ಅಂತ ಯೋಜನೆ ಮಾಡಿದ್ವಿ. ಹಾಗೆ ಅದು ಒಂದು ಇನ್ನೊಂದ್ಸ್ವಲ್ಪ ಅಂತೇಳಿ ಇವತ್ತು ಈ ಸ್ಟೇಜಿಗೆ ಬಂದಿದೆ. 250 ಹಸು, 240-250 ಇದೆ, ಎಲ್ಲ ಕರು ಎಲ್ಲ ಸೇರಿ ಈ ರೇಂಜಿಗೆ ಬಂದಿದೆ ಸರ್. ಈಗ ಸರ್, ಈಗ ನೀವು ಹೊರಗಡೆಯಿಂದ ತಗೊಂಬಂದಲ್ಲ, ಈಗ 3 ಹಸುಗಳಿಂದ ಈಗ 250 ಹಸು ಒಳಗೆ ಆಯ್ತಲ್ಲ, ಇದರಲ್ಲಿ ನೀವು ಹೊರಗಡೆಯಿಂದ ತಂದಿದ್ದೆಷ್ಟು? ನಿಮ್ಮ ಕೊಟ್ಟಿಗೆ ಒಳಗಡೆ ಕರು ಹಾಕಿ ಬೆಳೆದಿದ್ದೆಷ್ಟು? ಕೊಟ್ಟಿಗೆಯಿಂದ ಕರು ಹಾಕಿದ್ದು ಸುಮಾರು ಇದಾವೆ ಸರ್, ಒಂದು ಅದನ್ನು ಸುಮಾರು ಇದಾವೆ. ಮತ್ತೆ ನಾವು ಹೊರಗಡೆಯಿಂದ ತರ್ತಾನೂ ಇದ್ವಿ. ಈ ದೇಶಿ ತಳಿ ಮಾತ್ರ ಈಚೆಚೆಗೆ ತಂದ್ವಿ ನಾವು. ಈ ಎಲ್ಲ ಸೇರೇನೆ ಆಗಿದೆ, ನಾವೊಂದು ಹತ್ರ ಒಂದು 150 ಹಸು ತಂದಿರಬಹುದು, ಇನ್ನುಳಿದೆಲ್ಲ ನಮ್ಮಲ್ಲೇ ಇದಾಗಿರೋದು. ಎಲ್ಲ ಸೇರಿ ಒಂದು ಈಗ 250 ಇದೆ. 90 ಹೆಸರು ಏನೋ ದೇಶಿ ತಳಿ ನಾವು ತಂದಿದ್ದು, ಇನ್ನು ಉಳಿದಿದ್ದು ತಂದಿದ್ದು ಬೇರೆ. ಅದ್ರದ್ದು ಕರುಗಳು ಎಲ್ಲ ದೊಡ್ಡದಾಗಿ ಈಗ ಈ ರೇಂಜ್ 250 ಆಗಿದೆ. ಇನ್ನು ಈ ದೇಸಿ ತಳಿಗಳಲ್ಲಿ ಗರ್ಭ ಕಟ್ಟುವಂಥದ್ದು, ಗರ್ಭಧಾರಣೆ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ಕ್ರಾಸ್ ಇನ್ಸಿಮೇಷನ್ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ತಾರೆ, ಇನ್ ಕೆಲವರು ಹೋರಿಯನ್ನ ಸಾಕೊಂಡು ಇರ್ತಾರೆ. ಈಗ ನೀವು ಹೇಗ್ ಮಾಡಿದ್ರಿ? ನಮ್ಮ ಹತ್ರ ಹೋರಿನೂ ಇದೆ, ಮತ್ತೆ ನಾವು ಸ್ವಲ್ಪ ನಮ್ಗೇನಾದ್ರೂ ಅದರಲ್ಲಿ ಅವು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನಾದ್ರೂ ಅದರಲ್ಲಿ ಇದೇ ತರ ಕಾಣಿಸಿದ್ರೆ ಅದ ಅಥವಾ ಸೇಫ್ಟಿ ಇಲ್ಲ ಅಂತ ನಮ್ಗೇನಾದ್ರೂ ಅನ್ಸಿದ್ರೆ, ನಮ್ಮಲ್ಲೇ 2 ಜನ ಇದ್ದಾರೆ, AI ಟೆಕ್ನಿಷಿಯನ್ ಅಂತಾರೆ, ಆರ್ಟಿಫಿಷಿಯಲ್ ಇನ್ಸ್ಟ್ರುಮೆಂಟ್ ಟೆಕ್ನಿಷಿಯನ್ಸ್ ಅಂತ. ಅವರು ಫಸ್ಟ್ ಚೆಕ್ ಮಾಡ್ತಾರೆ ಇದಕ್ಕೆ ಏನ್ ಮಾಡಿದ್ರೆ ಒಳ್ಳೇದು ಅಂತ. ಅದು ತುಂಬಾ ಹೆಲ್ದಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ಇನ್ಫೆಕ್ಷನ್ ಆಗೋ ಚಾನ್ಸ್ ಇಲ್ಲ ಅಂತ ಅನ್ಸಿದ್ರೆ, ನಾವು ಹೋರಿ ಇದೆ ನಮ್ಮಲ್ಲಿ, ನಮ್ಮ ಹತ್ರ 3-4 ಹೋರಿ ಇದೆ, ಅದನ್ನ ಮಾಡ್ತೀವಿ. ಮತ್ತೆ ಕೃತಕ ಗರ್ಭಧಾರಣೆ ಮಾಡೋದಕ್ಕೂ ಕಂಟೈನರ್ ನಿಂದ ಹಿಡಿದು ಎಲ್ಲನೂ ಇದೆ ನಮ್ಮ ಹತ್ರ, LN2 ಇದೆ. ಮತ್ತೆ ನಾವು ಇವೇನ್ ಕೊಡ್ತಕ್ಕಂಥ ಇದನ್ನ ಇನ್ಸ್ಯುಮೇಷನ್ ಸಹಿತ ಅದರಲ್ಲೂ ನಾವು ದೇಶದಲ್ಲಿ ಅನುಸರಣೆ ಮಾಡ್ತಾ ಇದೀವಿ. ಅದರಲ್ಲಿ ಗೀರನ್ನು ಹಾಕ್ತಾ ಇದೀವಿ, ಶಾಯವಲ್ಲೂ ಸಿಕ್ಕಿದೆ ಈ ಸರಿ. ಮತ್ತೆ ಈಗ ಇದ್ರದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಯಾವುದು ನಮ್ಮ ಮಲ್ನಾಡ್ ಗಿಡ್ಡದಲ್ಲೇ ಸ್ವಲ್ಪ ಇಂಪ್ರೂವೈಸ್ಡ್ ಇದು ಸಿಕ್ಕಿದೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಟ್ರೈ ಮಾಡ್ಬೇಕು ಅಂತ ಇದೀವಿ. ಜರ್ಸಿ ಬದಲಿಗೆ ನಮ್ಮ ಮಲ್ನಾಡ್ ಗಿಡ್ಡನ ಅಟ್ಲೀಸ್ಟ್ ಅದನ್ನೊಂದು ಪೋಷಣೆ ಮಾಡ್ದಂಗೆ ಆಗತ್ತೆ. ಯಾಕೆಂದ್ರೆ ನಾವೆಲ್ಲ ಸಣ್ಣಕ್ಕಿರ್ಬೇಕಾದ್ರೆ ನಾವು ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ನಮ್ಗೆ ನಾವಾಗ ನೋಡಿದ್ದು ಇದೊಂದೇ ಹಸು ಮಲ್ನಾಡ್ ಗಿಡ್ಡ. ಅದು ಅರ್ಧ ಲೀಟರ್ ಹಾಲು ಕೊಡ್ತಿತ್ತು, ಜಾಸ್ತಿ ಕೊಡ್ತಾನೆ ಇರಲಿಲ್ಲ. ಆದ್ರೆ ಈಗ ಅದನ್ನ ಇಂಪ್ರೂವ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ಸ್ ಎಲ್ಲ ಸೇರಿ. ಅಟ್ ಲೀಸ್ಟ್ ಅದೇನಾದ್ರೂ ನಮ್ಗೆ ಏನಾದ್ರು ಆಯ್ತು ಅಂದ್ರೆ ನಾವು ಅಟ್ ಲೀಸ್ಟ್ 4 ಲೀಟರ್ ಏನಾದ್ರು ಕೊಟ್ರೆ ಒಂದು ಹೊತ್ತಿಗೆ ನಾವು ಅದನ್ನ ಇಟ್ಕೊಂಡ್ಬಿಡ್ತೀವಿ, ಇದನ್ನೆಲ್ಲ ಬಿಟ್ಟಾಕಿ ಅಂತ ಅದೊಂದು ಯೋಜನೆ ಇದೆ. ಯಾಕೆಂದ್ರೆ ಈ ಪರಿಸರಕ್ಕೆ ತುಂಬಾ ಸೆಟ್ ಆಗೋದು ಅಂದ್ರೆ ಅದೇ ಮಲ್ನಾಡ್ ಗಿಡನೆ. ಅದು ಹಾಲು ಕಡಿಮೆ ಕೊಡುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ನಾವು ಅದನ್ನ ಇದು ಮಾಡ್ತಾ ಇಲ್ಲ. ಅಕಸ್ಮಾತ್ ಅದಕ್ಕೂ ಒಳ್ಳೆ ಫುಡ್ ಕೊಟ್ಟು ಅದು ಏನಾದ್ರೂ ಅಷ್ಟೇ ಹಾಲು ಕೊಡುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಬೇರೆ ಎಲ್ಲ ಹಸುವನ್ನು ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡೋದು ಯೋಜನೆನೂ ಇದೆ. ಕಾಮತ್ರ, ಈಗ ಇದ್ರೂ ಇದು ಹೊರ ರಾಜ್ಯದ ತಳಿಗಳು ನಿಮ್ಮಲ್ಲಿರುವಂತವೆಲ್ಲವ, ಈಗ ಹಾಲಿನ ಇಳುವರಿ ಆಯಾ ರಾಜ್ಯಗಳಲ್ಲಿ ಏನು ಕರೀತಾರಲ್ಲ ಅಷ್ಟೇ ಇರುತ್ತೋ ಅಥವಾ ಅದಕ್ಕಿಂತ ಇಲ್ಲಿ ನಮ್ಮ ವೆದರ್ಗೆ ಪೂರಕವಾಗಿ ಅಥವಾ ವ್ಯತ್ಯಾಸ ಆಗುತ್ತೆ ಹೇಗೆ? ಅದು ಒಂದು ವರ್ಷ ಮಾತ್ರ, ಯಾವುದೇ ಈ ನಮ್ಮ ದೇಶಿ ತಳಿಗಳ ಹಸುಗಳಿಗೆ ಸ್ವಲ್ಪ ದಿವಸ ತಗೊಳುತ್ತೆ ಹೊರತು ಒಂದು ವೆದರ್ ಸೆಟ್ ಆಗೋ ತನಕ. ಆಮೇಲೆ ಅದು ಎಲ್ಲೇ ಹೋದ್ರು ಅದೇ ಸೇಮ್ ಮಾಮೂಲಿನೇ. ನೀವು ಗುಜರಾತ್ ಅಲ್ಲಿ, ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ ಎಷ್ಟು ಕರಿತೀರೋ ಅಷ್ಟೇ ಇಲ್ಲೂ ಕೊಡುತ್ತೆ. ಆದ್ರೆ ಅದು ಕೊಡೋ ಫುಡ್ ಇನ್ ಮೇಲೆ ಮಾತ್ರ ಡಿಪೆಂಡ್. ನಮ್ಮಲ್ಲಿ ಕೆಲವರು ಅಭಿಪ್ರಾಯ, ನಮ್ಮಲ್ಲಿ ಬೆಳೀತಕ್ಕಂತ ಹುಲ್ಲಿಂದ ಹಿಡಿದು ಪ್ರತಿಯೊಂದರಲ್ಲೂ ಅದರದ ಆಹಾರದ ಗುಣಮಟ್ಟ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದೊಂದು ಇರ್ಲಿಕ್ಕೂ ಸಾಕು ಅಂತ ಅನ್ಸುತ್ತೆ. ಅದೇ ನಾವು ಸೈಲೇಜ್ ಫುಡ್ ಮತ್ತೆ ಕೊಡ್ತಕ್ಕಂತ ಹಿಂಡಿಲಿ ಒಂದು ಉತ್ಕೃಷ್ಟವಾದ ಅಥವಾ ಒಳ್ಳೆ ಕ್ವಾಲಿಟಿ ಏನಾದ್ರು ಕೊಟ್ರೆ ಅದ್ರದ್ದು ಹಾಲು ಕೆಪಾಸಿಟಿ ಏರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ನ್ಯೂಟ್ರಿಷನಿಸ್ಟ್ ಬಂದು ಅದಕ್ಕೆ ಬಾಲ್ಸ್ ತರ ಮಾಡಿ, ಕೆಲವೊಂದು ಬಿಸಿ ಇದ್ರಲ್ಲಿ ಮಾಡಿ ಉಂಡೆ ತರ ಕಟ್ಟಿ ರಾಗಿ ಮುದ್ದೆ ತರ ಮಾಡಿ ಕೊಟ್ಟು ತಿನ್ಸಿ ಅದನ್ನು ಒಂದು ಟ್ರೈ ಮಾಡ್ತಾ ಇದೀವಿ. ಮೋಸ್ಟ್ಲಿ ಅದನ್ನು ಕರೆಕ್ಟ್ ಇರಬಹುದು. ಹಸಿ ಹುಲ್ಲು ಆ ಕೊಡ್ತಕ್ಕಂತ ಫುಡ್ ಅನ್ನ ಚೆನ್ನಾಗಿ ಬೇಯಿಸಿ ಕೊಟ್ಟು ಇದು ಮಾಡಿ ಅದಕ್ಕೆ ದ್ವಿದಳ ಧಾನ್ಯ ಏಕದಳ ಧಾನ್ಯದ ಬ್ಯಾಲೆನ್ಸ್ ಪ್ಲಸ್ ಉಪ್ಪು ಮತ್ತೆ ಮಿನರಲ್ ಮಿಕ್ಸ್ಚರ್ ಇದಿಷ್ಟು ಕೊಟ್ಟು ಚೆನ್ನಾಗಿ ತಿನ್ಸಿದ್ರೆ ಅದೇ ಕ್ವಾಲಿಟಿನ ಇಲ್ಲೂ ಕೊಡಬಹುದು. ಇಲ್ಲ ಒಂದ್ ಸ್ವಲ್ಪ ವೇರಿಯೇಷನ್ ಅಂದ್ರೂ ಆ ವೆದರ್ ಇದ್ರ ಪ್ರಕಾರ 1 ಲೀಟರ್ 2 ಲೀಟರ್ ಕಡಿಮೆ ಆಗ್ಬೋದೇ ಹೊರತು ಅದಕ್ಕಿಂತ ಜಾಸ್ತಿ ಕಡಿಮೆ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಕಮತ್ರ, ಇನ್ನೊಂದು ಮುಖ್ಯವಾದ ವಿಷಯ ಏನಂತೇಳಂದ್ರೆ, ಈ ರೀತಿಯಾಗಿ ಒಂದು ಡೈರಿ ಫಾರಂ ಮಾಡಿದಾಗ ಅದು ಮಿಶ್ರತಳಿ ಹಸು ಇರ್ಬೋದು ಅಥವಾ ನೀವು ಈಗೇನ ಗೀರ್ ಮತ್ತೆ ದೇಶಿ ತಳಿಯನ್ನ ಸಾಕ್ತಾ ಇದ್ದೀರಿ, ಇಲ್ಲಿ ಗಂಡು ಕರುಗಳು ನಿಷ್ಪ್ರಯೋಜಕ ಅಂತ ಹೇಳ್ಬಿಟ್ಟು ರೈತರಲ್ಲಿ ಒಂದು ಮನೋಭಾವನೆ, ಅದಕ್ಕೆ ಸುಮ್ಮನೆ ಆಹಾರ ಹಾಕೋದು, ನಮ್ಮ ಖರ್ಚಿನ ಬಾಬದು, ಸುಮ್ಮನೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಅದು ಕರು ಹಾಕಿ ಒಂದು ವಾರದಲ್ಲೇ ಕೆಲವರು ಕೊಟ್ಬಿಡ್ತಾರೆ, ನೀವೇನ್ ಮಾಡ್ತೀರಿ? ಸರ್, ನಮ್ಮಲ್ಲಿ ಇವತ್ತಿನ ತನಕ 5.5 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಡೈರಿ ಫಾರ್ಮ್. ನಮ್ ಗೇಟಿಂದ ಹೊರಗಡೆ ಒಂದು ಹಸುನು ನಾವು ಒಂದು ಕರು ಅಥವಾ ಒಂದು ಇದನ್ನು ಕಳಿಸಿಲ್ಲ. ಬೈ ಡೆತ್ ಏನಾದ್ರೂ ಆದ್ರೆ ಅದನ್ನ ಕೆಲವೊಂದು ಹುಳಕ್ಕೆ ಅಂತ ಬಿಟ್ರೆ ಇನ್ನು ಇವತ್ತಿನ ತನಕ ನಾವು ಯಾರಿಗೂ ಒಬ್ಬರಿಗೂ ಕೊಟ್ಟಿಲ್ಲ. ತುಂಬಾ ಜನ ಕೇಳಿದ್ದಾರೆ ನಮ್ಗೆ, ಹಸು ಒಂದು ಕರು ಕೊಡಿ, ಒಂದ್ ಇದು ಕೊಡಿ ಅಂತ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ನಮ್ಗೆ ದೇವ್ರು ಕೊಟ್ಟಿರೋ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಗಂಡು ಕರುಗಳನ್ನ ಏನ್ ಮಾಡ್ತೀರಾ ಅಂತ, ನಮ್ಮಲ್ಲಿ ಎಲ್ಲಾನು ಹಾಗೆ ಸಾಕಿದೀವಿ, ಅದಕ್ಕೂ ಒಂದು ಹಕ್ಕಿದೆ ಸರ್ ನಮ್ಮ ಕೈಯಲ್ಲಿ. ಅದಕ್ಕೆ ತುಂಬಾ ಒಳ್ಳೆ ಫುಡ್ ಕೊಡಕ್ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಹುಲ್ಲು ಮತ್ತೆ ನೀರಾದ್ರೂ ಕೊಡ್ತೀವಿ ಅನ್ನೋದು ನಮ್ದು ಯೋಜನೆ. ಅದರಲ್ಲೂ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಾವು ಇದ್ ಮಾಡಿದೀವಿ, ಅದರಲ್ಲೂ ಪ್ರಯೋಜಕತ್ವ ಏನೋ ತೆಗಿಬೇಕು ಅಂತ ನಾವು ಅದನ್ನು ಯೋಜನೆ ಮಾಡಿದೀವಿ. ಅದರಿಂದ ಸಿಮ್ಮನ್ಸ್ ತೆಗೆದು ಅದನ್ನ ಪ್ರೊಸೆಸ್ ಮಾಡೋ ಒಂದು ಯೂನಿಟ್ ಹಾಕ್ಬೇಕು ಅಂತ ಇದೀವಿ. ರಮೇಶ್ ಸರ್ ಅಂತೇಳಿ ನಮ್ಮ ಇದರಿಂದ ಬಂದು NDRI ಇಂದ ಬಂದು ಒಂದ್ಸರಿ ನಮ್ಗೆ ಇದ್ ಮಾಡಿದ್ದಾರೆ, ಆಯ್ತು ನಿಮ್ಗೆ ಇಷ್ಟ ಹಸು ಇರೋದ್ರಿಂದ ನಿಮ್ಗೆ ಅದಕ್ಕೆ ಏನು ಸ್ವಲ್ಪ ದಿವಸದಲ್ಲಿ ಪೂರಕ ಸೌಲಭ್ಯಗಳು ಏನ್ ಬೇಕು ನಾವು ಹೇಳ್ತೀವಿ, ಅದನ್ನ ವ್ಯವಸ್ಥೆ ಮಾಡಿ ನಾವು ಅದನ್ನ ಆ ಉದ್ದೇಶಕ್ಕೋಸ್ಕರ ಸಾಕ್ತೀವಿ. ನಿಷ್ಪ್ರಯೋಜಕ ಅಂತೂ ಅಲ್ಲ ಸರ್, ಖಂಡಿತವಾಗಿಯೂ ಅದರಲ್ಲೂ ತುಂಬಾ ಇದೆ. ಅದ್ರ ಸಗಣಿ, ಅದ್ರ ಗೋಮೂತ್ರಗಳು ಭಾರಿ ವಿಶಿಷ್ಟವಾಗಿದೆ, ಎಲ್ಲ ಮೆಡಿಸನ್ ವ್ಯಾಲ್ಯೂ ಇದೆ, ಅದಕ್ಕೆ ಮೆಡಿಸನ್ ಪರ್ಪೋಸಿಗೂ ಯೂಸ್ ಮಾಡಬಹುದು. ಹಾಗಾಗಿ ಯಾವುದು ಹಸುನು ಆಗ್ಲಿ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಆ ಗಂಡು ಹೋರಿಗಳನ್ನು ಸಹಿತ ನೋಡಿ ನಮ್ಮಲ್ಲಿ ಅದು ಬೆಳೆದಿರಕ ನೀವು ಫೋಟೋ ತೆಗೆದ್ರಿ, ಆ ಗಂಡು ಹೋರಿ ಅದು ಸಣ್ಣ ಕರು ಆಗಿತ್ತು, ಅದು ನಾವು ಹಂಗೆ ಉಳಿಸ್ಕೊಂಡು ಬಂದ್ವಿ. ಇವತ್ತು ಅಷ್ಟು ದೊಡ್ಡದಾಗಿದೆ, ನಾವು ಇವನು ಕಲ್ಪನೆನೂ ಮಾಡಲಿಲ್ಲ ಅಷ್ಟು ದೊಡ್ಡದು ಅಷ್ಟು ಸ್ಟ್ರಕ್ಚರ್ ಬರುತ್ತೆ ಅಂತೇಳಿ. ನಾವು ಆವಾಗಿಂದ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಏನು, ಎಷ್ಟು ಹುಲ್ಲು ಇದು ಕೊಡ್ತೀವಿ ಇದಕ್ಕೆ ಹಾಲು ಕೊಡೋ ದನಕ್ಕೆ, ಅದಕ್ಕೂ ಅಷ್ಟೇ ಕೊಡ್ತೀವಿ. ಅದು ಕ್ರಾಸ್ ಮಾಡುತ್ತೆ ಮತ್ತೆ ಕೆಲವು ಟೈಮ್ ಅದನ್ನ ಬಿಡ್ತೀವಿ ಒಂದು ಓಡಾಟ ಮಾಡೋದಕ್ಕೆ. ಸೊ ಅದು ಅದರದೇ ಆದ ಇದು ಅದಕ್ಕಿದೆ. ಮತ್ತೆ ಇದ್ರ ಜೊತೆಗೆ ನಾನು ಇನ್ನೊಂದು ಗಮನಿಸಿದ್ದೆ ಏನಂತಂದ್ರೆ, ಹಾಲಿನ ಇಳುವರಿ ಕಡಿಮೆ ಆದಂತಹ ಹಸುಗಳು, ಕೆಲವು ಹಸುಗಳು ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದೆ, ಅಂತ ಹಸುಗಳನ್ನು ತಾವು ಕಟ್ಕೊಂಡಿದ್ದೀರಿ? ಹೌದು, ಅದನ್ನು ಕಂಟಿನ್ಯೂ ಮಾಡ್ತೀವಿ. ನಾವು ಅದನ್ನು ನಮ್ಮ ಫ್ಯಾಮಿಲಿ ಒಂದು ಭಾಗ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಒಬ್ಬ ಸೀನಿಯರ್ ಸಿಟಿಜನ್ಗಳನ್ನ ನಾವು ಹೇಗೆ ನೋಡ್ಕೊಂತೀವಿ ಅದೇ ರೀತಿ ಅದು ಅದಿಷ್ಟು ದಿವಸ ನಮ್ಮ ಜೊತೆ ಇತ್ತು, ನಮ್ಮ ಜೊತೆ ಸೇವೆ ಕೊಟ್ಟಿದೆ ನಮ್ಗೆ, ಅದ್ರ ಕೈಲಿ ಆದಷ್ಟು ಅದ್ರ ಬಾಡಿ ಇದ್ರ ಪ್ರಕಾರ ಎಷ್ಟು ಹಾಲು ಕೊಡಕ್ಕಾಯ್ತು ಅಥವಾ ಏನ್ ಕೊಡಕ್ಕಾಯ್ತೋ ಕೊಟ್ಟಿದೆ. ಈಗ ಅದಕ್ಕೆ ಕೊನೆಯ ಸ್ಟೇಜ್, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಇವತ್ತು ನಾಳೆ ಅದು ಸಾಯುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಅದಕ್ಕೆ ಕೊನೆಯ ಉಸಿರಾಡೋ ತನಕ ನಮ್ಮ ಕೈಲಿ ಏನು ಸೇವೆ ಮಾಡೋಕ್ಕಾಗತ್ತೆ ಮಾಡ್ತೀವಿ. ಅದಕ್ಕೆ ಈವನ್ ಕ್ಯಾಲ್ಸಿಯಂ ಕೊಡೋದಾದ್ರೆ, ಯಾವುದೇ ಟ್ಯಾಬ್ಲೆಟ್ ಅಥವಾ ಯಾವುದೇ ಇಂಜೆಕ್ಷನ್ಸ್ ಯಾವ ರೀತಿ ಏನು ಕೊಡೋದಿದೆ ಅದು ಕೊಡಿಸ್ತೀವಿ. ಅದು ನ್ಯಾಚುರಲ್ ಆಗಿ ಸಾಯ್ಬೇಕು ಅಷ್ಟೇ, ಬಿಟ್ಟರೆ ಬೇರೆ ಇದೇ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅದನ್ನು ನಾವು ಆ ರೀತಿ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಯಾರೋ ಒಬ್ಬ ಸೀನಿಯರ್ ಸಿಟಿಜನ್ ಅಂತಲೇ ಟ್ರೀಟ್ ಮಾಡ್ತೀವಿ. ಹಾಲು ಕೊಡೋವರೆಗೂ ಮಾತ್ರ ಒಂದು ಇದು ಅಂತಲ್ಲ, ಅದು ನಮಗೆ ಅದರಲ್ಲಿ ಒಂದು ತೃಪ್ತಿ ಇದೆ ಸರ್, ಯಾವುದಕ್ಕೂ ಇದು ಮಾಡಿಲ್ಲ ಅನ್ನೋದು. ಆಮೇಲೆ ತಾವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ, ಈ ಗೋಮೂತ್ರದಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳಿ, ಹಾಗಾಗಿ ಈ ಗೋಮೂತ್ರದಿಂದ ಏನಾರು ಉಪ ಉತ್ಪನ್ನಗಳನ್ನು ಮಾಡ್ತಾ ಇದ್ರೆ? ನಾವು ಅದನ್ನ ಅದರ ಸ್ಪೆಷಲಿಸ್ಟ್ ಯಾರು ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದಾರೆ ಅವ್ರನ್ನ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ತೋರಿಸಿ ಅದಕ್ಕೆ ಪ್ರೊಸೆಸ್ ಮಾಡ್ತಕ್ಕಂಥದ್ದು ಅರ್ಕ ಮಾಡೋದು ಮತ್ತೆ ಅದ್ರ ಇದರಿಂದ ಧೂಪ ಇದ್ರ ಬಗ್ಗೆ ಒಂದು ಯೂನಿಟೇ ಮಾಡಬೇಕು ಅಂತ ಇದೀವಿ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ 130 ದೇಶಿ ತಳಿದು ಎಲ್ಲಾ ತರದ ಹಸುಗಳು ಮೇಲ್ ಫಿಮೇಲ್ ಎಲ್ಲ ಇದೆ, ಕರುಗಳು ಎಲ್ಲ ಸೇರಿ ಅದ್ರ ಉತ್ಪನ್ನಗಳು ತುಂಬಾ ಇದೆ ನಮ್ಗೆ. ನಾವು ಈಗಿನ ತನಕ ಅದನ್ನ ಹಾಗೆ ಸ್ಲರಿ ತರ ಮಾಡಿ ನಮ್ ಗೋಬರ್ ಗ್ಯಾಸ್ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಅದನ್ನ ಸೀರಿಯಸ್ ಆಗಿ ತಗೊಂಡು ಅದ್ರ ಬಗ್ಗೆ ಸರಿಯಾದ ವ್ಯವಸ್ಥೆ ಮಾಡಿ ಒಂದು ರೂಮು ಮತ್ತೆ ಅದಕ್ಕೆ ಬೇಕಾಗಿರ್ತಂತ ಉಪಕರಣಗಳು ಪ್ಲಸ್ ಮಿಷನ್ಸ್ ಗಳನ್ನ ತಂದು ಮತ್ತೆ ಸ್ಪೆಷಲಿಸ್ಟ್ ಗಳ ಅಡ್ವೈಸ್ ತಗೊಂಡು ಅವ್ರ ತ್ರೂನೇ ಮಾಡಿಸಿ ಒಂದ್ಸರಿ ಅದನ್ನ ನಂತರ ಕಂಟಿನ್ಯೂ ಮಾಡ್ಬೇಕು ಅಂತ. ಈಗ ಸದ್ಯಕ್ಕೆ ಗೋಬರ್ ಗ್ಯಾಸ್ ಸ್ಲರಿಯನ್ನ ಮಾರಾಟ ಮಾಡ್ತಿದ್ದೀರಾ ಅಥವಾ ಅದನ್ನ ಬೇರೆ ಬಳಕೆ? ನಾವು ನಮ್ ತೋಟ ಆ ಕಡೆ ಹುಲ್ ಬೆಳೆಯೋದ್ರ ಕಡೆ ಸ್ವಲ್ಪ ಕಳಿಸ್ತಾ ಇದೀವಿ, ಮತ್ತೆ ಗೋಬರ್ ಗ್ಯಾಸ್ ನಮ್ಮ ಮನೆಗಳಿಗೆ ಮತ್ತೆ ಇದಕ್ಕೆಲ್ಲ ನಾವು ಗೋಬರ್ ಗ್ಯಾಸ್ ಇಂದ ಯೂಸ್ ಮಾಡ್ತಾ ಇದೀವಿ. ಸರಿ ರವೀಂದ್ರ ಅವರೇ, ಬಹಳ ಒಂದು ದೊಡ್ಡ ಜಾನುವಾರು ಸಮೂಹ, ಮುಖ್ಯವಾಗಿ ಏನೇನು ಮಿಷನ್ ಗಳನ್ನ ಇಟ್ಕೊಂಡಿದ್ರಿ ವಾಹನಗಳು? ಹಾಲ್ ಕರೆಯೋದಕ್ಕೆ ಮಿಲ್ಕಿಂಗ್ ಮಿಷನ್ ಒಂದಿದೆ, ಆಕ್ಚುಲಿ ಎರಡು ಇತ್ತು, ಈಗ ಒಂದೇ ಕಡೆ ಪಾರ್ಲರ್ ತರ ಮಾಡಿದೀವಿ ಆಹಾರ ಹಸುಗಳನ್ನ ಒಂದೇ ಟೈಮಲ್ಲಿ ಕರೆಯುವಂತದ್ದು. ಅದು ಬಿಟ್ರೆ ನಮ್ದು ಪ್ಯಾಕಿಂಗ್ ಮಿಷನ್ ಪ್ಲಾಂಟ್ ಇದೆ, ಅದರಲ್ಲಿ ನಮ್ಗೆ ಹೋಮೋಜನೈಸರ್ ಪ್ಯಾಶರೈಸೇಷನ್ ಮಿಷನ್ ಮತ್ತೆ ಡಂಪ್ ಟ್ಯಾಂಕ್ ಇಂದ ಹಿಡಿದು ಪ್ಯಾಕಿಂಗ್ ಮಿಷನ್ ಮತ್ತೆ ಅದನ್ನ ಇವನ್ ತುಪ್ಪ ಮಾಡೋದಾದ್ರೆ ವ್ಯಾಟ್ ಆಮೇಲೆ ಮಜ್ಜಿಗೆ ಮಾಡೋದಾದ್ರೆ ಅದು ಚರ್ನರ್ ಮಿಷನ್ ಈ ತರ ಪ್ರತಿಯೊಂದೂ ಮಿಷನ್ ಗಳಿದೆ ನಮ್ಮಲ್ಲಿ. ಎಲ್ಲಾ ಪ್ಲಾಂಟ್ ಅನ್ನ ಅತಿ ಅವಶ್ಯಕತೆ ಇರತಕ್ಕಂಥ ಎಲ್ಲ, ಒಂದು ಕೋಲ್ಡ್ ಸ್ಟೋರೇಜ್ ರೂಮ್ ಇದೆ, ಅದು ಬಿಟ್ಟು ಫ್ರಿಡ್ಜಸ್ ಇದಾವೆ, ಆಮೇಲೆ ನಮ್ ಅದನ್ನ ಸಾಗಣೆ ಮಾಡೋದಕ್ಕೆ ಅಂತ 4 ವೆಹಿಕಲ್ ಇದೆ, ಹಸುವಿನ ಹುಲ್ ತರೋದಕ್ಕೆ ಅಂತ ಒಂದು ಈಶರ್, ಆಮೇಲೆ ಹಾಲನ್ ಸೇಲ್ ಮಾಡೋಕೆ ಅಂತ ಒಂದು ಬೊಲೆರೋ, ಮತ್ತೆ ಒಂದು ಓಮ್ನಿ ಬೇರೆ ಅತಿ ಏನಾದ್ರೂ ಡೇ ಟು ಡೇ ವರ್ಕ್ಗೋಸ್ಕರ ಈ ತರ 4, ಒಂದು ಟ್ರ್ಯಾಕ್ಟರ್ ಹುಲ್ಲು ಗಿಲ್ಲು ಮತ್ತೆ ಅದೇ ಇದನ್ನ ಹಾಕೋದಕ್ಕೆ ಮತ್ತೆ ತೆಗಿಯೋದಕ್ಕೆ ಈ ತರದಕ್ಕೆ ನಮ್ಮ ಹತ್ರ ಒಂದು ದೊಡ್ಡ ಟ್ರ್ಯಾಕ್ಟರ್ ಇದೆ 60 HP. ನೆಕ್ಸ್ಟ್ ನಾ ವ್ಯವಸ್ಥೆ ಹೇಳಿದ್ದು. ಒಳ್ಳೇದು ರವೀಂದ್ರ ಅವರೇ, ಈಗ ನಿಮ್ಮ ಈ ಗೋ ಸ್ವರ್ಗದ ನಿಮ್ಮ ಅನುಭವಗಳನ್ನ ಕೇಳಿದಂತಹ ರೈತರು, ಅಕಸ್ಮಾತ್ ನನಗೂ ಈ ರೀತಿಯ ದೇಸಿ ತಳಿ ಹಸುವನ್ನ ಸಾಕ್ಬೇಕು, ನಾನು ಏನೋ ಒಂದು ಅಲ್ಪ ಪ್ರಮಾಣದಲ್ಲಿ ನಮ್ಮ ಮನೆಗಾಗೋಷ್ಟಾರನೂ ಒಳ್ಳೆ ಹಾಲನ್ನ ಕುಡಿಯೋಣ ಊಟ ಮಾಡೋಣ ಅನ್ನುವಂತ ಅಭಿಪ್ರಾಯ ಇದ್ರೆ ಅವರಿಗೆ ನೀವು ಹಸುಗಳನ್ನ ಕೊಡ್ತೀರಾ? ನಾವು ಈಗಿನ ತನಕ ಹಸುನ್ ಸೇಲ್ ಮಾಡೋ ಇದ್ ಮಾಡಿಲ್ಲ ಸರ್, ಯಾಕೆಂದ್ರೆ ನಮ್ಗೆ 2-3 ವಿಷಯಕ್ಕೆ ನಾವು ಮೊದಲು ಕೊಡ್ತಿರ್ಲಿಲ್ಲ. ಒಂದು, ಅದು ಯಾವ ರೀತಿ ಸಾಕ್ತಾರೆ ಅಥವಾ ಯಾವ ರೀತಿ ಇದ್ ಮಾಡ್ತಾರೆ ಅನ್ನೋದು. ಎರಡನೇದಾಗಿ ನಮ್ಗೆ ಅದ್ರದ್ದು ಬಗ್ಗೆ ಗೊತ್ತಿರಲ್ಲ, ಬೈ ಚಾನ್ಸ್ ತಗೊಂಡೋದವ್ರಿಗೆ ಏನಾದ್ರು ಮೋಸ ಆಯ್ತು ಅನ್ನೋ ಫೀಲಿಂಗ್ ಆಗಬಾರ್ದು ಅನ್ನೋದಕ್ಕೋಸ್ಕರ 2-3 ವಿಷಯಕ್ಕೋಸ್ಕರ ನಾವು ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಇನ್ ಮುಂದೆ ನಮ್ಗೆ ನಮ್ ಇರೋ ಇನ್ಫ್ರಾಸ್ಟ್ರಕ್ಚರ್ ಗಿಂತ ಜಾಸ್ತಿ ಆಯ್ತು ಅಂದ್ರೆ ನಾವು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಖಂಡಿತವಾಗಿಯೂ ಅವ್ರ ಆಸಕ್ತಿ ಇಟ್ಟು ಬೆಳೆಸೋದಾದ್ರೆ ಸಾಕದಾದ್ರೆ ಮಾತ್ರ. ಅದು ಒಂದು ಇಂಪಾರ್ಟೆಂಟ್ ವಿಷಯ, ಯಾಕೆಂದ್ರೆ ನಮ್ ಕೈಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದ್ ಏನಾದ್ರೂ ತಪ್ಪಾಯ್ತು ಅಂದ್ರೆ ಅದು ನಮ್ಗೆ ಆಮೇಲೆ ಗೊತ್ತಾದ್ಮೇಲೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೋಸ್ಕರ ಅದು ಏನೇ ಇದ್ರು ಯಾವ ತರನೇ ಇದ್ರು ನಾವೇ ಇವತ್ತಿನ ತನಕ ಕೊಟ್ಟಿಲ್ಲ. ನಮ್ ವಿಷಯ ತುಂಬಾ ವೀಕ್ ಇದೆ, ಅದು ಕೆಲವೊಂದು ಡೆತ್ ಆಗೋ ಇದಿದೆ ಅಂತ ಗೊತ್ತಿದ್ರು ನಾವು ಕೊನೆ ತನಕ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಡೆತ್ ಆದ್ಮೇಲೆ ನಾವೇ ಇಲ್ಲೇ ಇದ್ ಮಾಡಿದ್ದೇವೆ ಹೊರತು ಯಾರಿಗೂ ಕೊಟ್ಟಿಲ್ಲ. ಅದು ನಮ್ಮ ಉದ್ದೇಶ, ಅದಾಗ ನ್ಯಾಚುರಲ್ ಆಗಿ ಅದು ಬರಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ಬೈ ಚಾನ್ಸ್ ನಮ್ಗೆ ಗೊತ್ತಿದೆ, ಈಗ ಮೊದಲಿನ ತರ ಎಲ್ಲ ಜನ ಅದ್ರ ಬಗ್ಗೆ ಕಾಳಜಿ ವಹಿಸಿಕೊಂಡಿದ್ದಾರೆ, ಮತ್ತೆ ಖಂಡಿತವಾಗಿಯೂ ಎಲ್ಲರೂ ಒಂದು ತಪ್ಪಿದ್ರೆ 2 ಹಸು ಆದ್ರೂ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಜಾಗ ಇದ್ರು ಸಾಕಿದ್ರೆ ಎಷ್ಟೋ ಅವ್ರಿಗೆ ಎಷ್ಟು ಅದರಿಂದ ಒಂದು ಇದು ಸಿಗುತ್ತೆ ಅನ್ನೋದು, ಒಂದ್ ಮಾನಸಿಕವಾಗಿ ಆಗ್ಲಿ ಇಲ್ಲ ಆರೋಗ್ಯಕರವಾಗಿ ಆಗ್ಲಿ, ಅದು ಇವತ್ತಲ್ಲ ನಾಳೆ ಅದ್ರದ್ದು ಇದು ಗೊತ್ತಾಗುತ್ತೆ ಇಂಪಾರ್ಟೆನ್ಸ್. ಅದರಿಂದ ಅಟ್ ಲೀಸ್ಟ್ ಒಂದು ಗೋಬರ್ ಗ್ಯಾಸ್ ಇಟ್ಟರೆ ಸರ್ ಒಂದು ಫ್ಯಾಮಿಲಿ ಒಂದು ಗಂಡ ಹೆಂಡತಿ 2 ಮಕ್ಕಳಿಗಾಗುವಷ್ಟು ಗೊಬ್ಬರ ಅದು ಪ್ರೊಡ್ಯೂಸ್ ಮಾಡುತ್ತೆ ಒಂದ್ ದಿವಸಕ್ಕೆ. ಮನೇಲಿ ಉಳಿದಿರ್ತಕ್ಕಂಥ ಕೆಲವೊಂದು ಇದು ಮುಸುರೆಗಳನ್ನ ತಿನ್ಸಿ ಸ್ವಲ್ಪ ಹುಲ್ಲಿನ ಇದರಿಂದ ಎಷ್ಟೋ ಜನ ಮಾಡಿದ್ದಾರೆ ಸಣ್ಣ ಸಣ್ಣ ಗೋಬರ್ ಗ್ಯಾಸ್ ಇಂದ. ಇದು ಇದರಿಂದ ಎಲ್ಲಾ ರೀತಿಲೂ ಒಳ್ಳೇದೇನೆ. ಒಂದು ಹಸು ಒಂದು ಮನೆ ಹಿಂದ್ಗಡೆ ಕೊಟ್ಟಿಗೆಯಲ್ಲಿ ಇದ್ರೆ ಅದರಿಂದ ಎಷ್ಟು ಆರೋಗ್ಯದಾಯಕ ಇದು ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾರೆ, ಆದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ. ಈಗ ಸಿಟಿಲಿ ಎಲ್ಲರೂ ತುಂಬಾ ಅರ್ಜೆಂಟ್ ಇದ್ರಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಆದ್ರೆ ಅಟ್ ಲೀಸ್ಟ್ ಈ ತರ ಹಳ್ಳಿಲಿ ಆದ್ರೂ ನಾವು ಎಲ್ಲರಿಗೂ ಸಜೆಸ್ಟ್ ಮಾಡೋದು 2 ಹಸುವನ್ನಾದ್ರೂ ಇಟ್ಕೊಳ್ಳಿ. ಅದರಿಂದ ಉತ್ಪತ್ತಿ ಆಗತ್ತಂತ ಸಗಣಿನ ಮಿನಿಮಮ್ ಒಂದ್ ದಿವಸಕ್ಕೆ ನಿಮ್ಗೆ ಗೊಬ್ಬರ ಆಗುತ್ತೆ ಸಣ್ಣ ಪ್ರಮಾಣದ. ಇದು ಒಂದು ಫ್ಯಾಮಿಲಿ, ನೀವು ಒಂದು ತಿಂಗಳಲ್ಲಿ ಒಂದ್ ಗ್ಯಾಸ್ ಸಿಲಿಂಡರ್ ಉಳಿದ್ರೆ ನಮ್ಮ ದೇಶದಲ್ಲಿ ಒಂದು ನಾವು ಅದೇ ಮಾಡ್ತಾ ಇದೀವಿ. ಈಗ ನಮ್ಮ ಮನೇಲೆಲ್ಲ ಗೋಬರ್ ಗ್ಯಾಸ್, ನಮ್ಮ 4 ಮನೇಲಿ 4 ಗೋಬರ್ ಗ್ಯಾಸ್ ನಿಟ್ಟಾ ಇದೆ. ಬೆಳಗ್ಗೆ ಒಂಚೂರು ಫೋರ್ಸ್ ಜಾಸ್ತಿ ಬರುತ್ತೆ, ಮಧ್ಯಾಹ್ನ ಆದಂಗೆ ಕಮ್ಮಿ ಆಗುತ್ತೆ, ಆದ್ರೂ ಎನಿ ಹೌ ನಾವು ಗ್ಯಾಸ್ ಸಿಲಿಂಡರ್ ಉಳಿತಾಯ ಮಾಡಿದೀವಿ ಅನ್ನೋದು ಒಂದು ಇದಿದೆ ನಮ್ಗೆ. ಇದು ಗೋವಿಂದನೇ ಸಾಧ್ಯ ಆಯ್ತು ನಮ್ಗೆ. ಮತ್ತೆ ಹಾಲು ಅಷ್ಟೇ, ಈ ಹಾಲು ಕುಡಿದ ನಂತರನೇ ನಮ್ಮ ಮಕ್ಕಳು ನಮ್ದು ಆರೋಗ್ಯದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸಿದೆ ಮೊದಲಿಗಿಂತ. ಸೊ ಇದು ಒಂಥರ ಇಂಡೈರೆಕ್ಟ್ ಆಗಿ ಅದ್ರ ಇದನ್ನ ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ, ಆದ್ರೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ನಮ್ಮ ಈ ಮಾತುಕತೆಯನ್ನು ಕೇಳಿದಂತಹ ರೈತ ಬಂಧವರು ಅಥವಾ ಆಸಕ್ತರು ಯಾರಾದರೂ ನಿಮ್ಮ ಗೋಸ್ವರ್ಗವನ್ನು ನೋಡಬೇಕು ಅನ್ನೋದಾದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ? ಮೊಬೈಲ್ಗೆ ಫೋನ್ ಮಾಡ್ಕೊಂಡು ನಾವು ಬರ್ತೇವೆ ಅಂತ ಹೇಳಿ ಬಂದು ನೋಡ್ಬೋದಾ?

ಅಯೋಡಿನ್ ಕೊರತೆಯಿಂದಾಗುವ ನ್ಯೂನತೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಕಣ್ಗಾವಲು ಘಟಕದ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಯಾದ ಡಾ ಶಂಕರಪ್ಪ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಹೆಚ್ ಎನ್ ಸುಬ್ರಹ್ಮಣ್ಯ. ಅನಂತರ ಕಾರ್ಯಕ್ರಮದ ಕಡೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಅತ್ತೆ ಮನೆ ಸೊಸೆಯ ಹಾಡುಗಳನ್ನು ಕೇಳುವಿರಿ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮವಾಗಿತ್ತು. ಆತ್ಮೀಯರೇ, ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರ.